ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ. ಚಂಡಮಾರುತದ ಸಮಯದಲ್ಲಿ ಗಾಳಿಯ ವೇಗ ಹೆಚ್ಚಾಗಿರುತ್ತದೆ. ಇದರಿಂದ ಸಾಧಾರಣ ವಸ್ತುಗಳು ಕೂಡ ಅಪಾಯಕಾರಿಯಾಗಬಲ್ಲದು. ನಿಮ್ಮ ಸುತ್ತಮುತ್ತಲೂ ಯಾವುದೇ ರೀತಿಯ ಹರಿತವಾದ ವಸ್ತುಗಳು ಮತ್ತು ಮುರಿದು ಹೋದ ಮರದ ಕೊಂಬೆಗಳು, ವಿದ್ಯುತ್ ಲೈನ್, ಕಂಬ ಮುಂತಾದವುಗಳನ್ನು ತೆರೆದು ಇಡಬೇಡಿ. ಜೊತೆಗೆ ಶಿಥಿಲಗೊಂಡ ಮನೆ ಕೂಡ ನಿಮಗೆ ಮಾರಣಾಂತಿಕವಾಗಬಹುದು. ನಿಮ್ಮ ಮನೆಗೆ ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ಅವುಗಳನ್ನು ಸುರಕ್ಷಿತವನ್ನಾಗಿಸಿ. ಕತ್ತರಿಸಿದ ವಿದ್ಯುತ್ನ ವೈರ್ಗಳು, ಗ್ಯಾಸ್ ಹಾಗೂ ನೀರಿನ ಫಿಟ್ಟಿಂಗ್ಗಳಲ್ಲಿ ಇರಬಹುದಾದ ಸೋರಿಕೆಯನ್ನು ಗಮನಿಸಿ. ಇವುಗಳ ನಿರ್ವಹಣೆ ಮತ್ತು ರಿಪೇರಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿ. ನಿಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ. ಚಂಡಮಾರುತ ಸಂಪೂರ್ಣವಾಗಿ ವಿನಾಶಕಾರಿಯಾಗಬಲ್ಲದು. ಇದು ಬೆಲೆ ಬಾಳುವ ಕಟ್ಟಡಗಳನ್ನು ಶಿಥಿಲಗೊಳಿಸಬಹುದು, ಮರಗಳನ್ನು ಬುಡಮೇಲು ಮಾಡಬಹುದು, ಪ್ರಾಣಹಾನಿ, ಆಸ್ತಿಪಾಸ್ತಿಗೆ ಹಾನಿ ಮಾಡಬಹುದು. ಚಂಡಮಾರುತದ ಸಮಯದಲ್ಲಿ ಸುರಕ್ಷಿತ ಸ್ಥಳಗಳ ಒಳಗೆ ಇರುವುದು ಕ್ಷೇಮ. ಅಕಸ್ಮಾತ್ ಚಂಡಮಾರುತದ ಸಮಯದಲ್ಲಿ ನೀವು ಹೊರಗೆ ಸಿಕ್ಕಿ ಹಾಕಿಕೊಂಡಿದ್ದರೆ ಹೆದರಬೇಡಿ. ಮುರಿದ ವಿದ್ಯುತ್ ಕಂಬಗಳು, ತಂತಿಗಳು ಹಾಗೂ ಅಪಾಯ ತಂದೊಡ್ಡುವ ಬೇರೆ ಹರಿತವಾದ ವಸ್ತುಗಳಿಂದ ದೂರವಿರಿ. ಯಾವುದಾದರೂ ಸುರಕ್ಷಿತವಾದ ಜಾಗವನ್ನು ಹುಡುಕಿಕೊಳ್ಳಿ. ಶಿಥಿಲಗೊಂಡ ಕಟ್ಟಡದ ಒಳಗೆ ಹೋಗಬೇಡಿ. ಹೆಲ್ಪ್ಲೈನ್ ನಂಬರ್ಗಳನ್ನು ಸಂಪರ್ಕಿಸಿ. ಫೋನ್ನ ಬ್ಯಾಟರಿ ಉಳಿಸಿಕೊಳ್ಳಲು SMS ಉಪಯೋಗಿಸಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಕೊಲ್ಹಾರ್ ತಾಲೂಕು ಕುಬಕಟ್ಟಿ ಗ್ರಾಮದ ಪಾಂಡುರಂಗ್ ಸದಾಶಿವ್ ಜೈನಾಪುರ್ ಇವರ ಸಂಪರ್ಕದೊಳಗ ಇದ್ದೀವಿ. ಅವರು ತಮ್ಮ ಅನುಭವಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಮಿಶ್ರ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಹಣ್ಣಿನ ಬೆಳೆಗಳು, ಅರಣ್ಯ ಬೆಳೆಗಳು, ಕಾಯಿಪಲ್ಲೆ ಮತ್ತು ವಿಶೇಷವಾಗಿ ಸಾವಯವ ಕೃಷಿ ಒಳಗೆ ಸಾಕಷ್ಟು ಅನುಭವ ಅವರಿಗಿದೆ. ಯುವ ಕೃಷಿಕರಿದ್ರು ಕೂಡ ಹಿಂದಿನಿಂದ ಅವರ ತಂದೆಯವರಿಂದ ಏನು ಕೃಷಿ ಮಾಡೋದನ್ನ ಕಲಿತರು, ಅದನ್ನೇ ಮುಂದುವರಿಸಿಕೊಂಡು ತಮ್ಮದೇ ಆದಂತಹ ವಿಚಾರಗಳನ್ನ ಮತ್ತ ಅನುಭವಸ್ಥರಿಂದ ಕೇಳಿ ತಿಳಿದು ತಮ್ಮ ಹೊಲದೊಳಗ ಅದನ್ನ ಅನುಷ್ಠಾನಕ್ಕೆ ತಂದು ಮಾದರಿಯಾಗಿರುವಂತಹ ರೈತರು. ಅವರ ಅನುಭವಗಳನ್ನ ತಾವು ಕೂಡ ಕೇಳಿದ್ರೆ ತಮಗೂ ಕೂಡ ಅವರ ಅನುಭವದಿಂದ ಪಾಠಗಳನ್ನ ಕಲಿಯುವುದಕ್ಕೆ ಸಾಕಷ್ಟು ಇದೆ. ಪಾಂಡುರಂಗ್ ಸದಾಶಿವ್ ಜೈನಾಪುರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ಪಾಂಡುರಂಗ್ ಸದಾಶಿವ್ ಜೈನಾಪುರ್ ಅಂತ. ಕೋಲಾರ ತಾಲೂಕು ಕುಬಕಟ್ಟಿ ಗ್ರಾಮ ನಮ್ದು. ನಮ್ದು ಒಟ್ಟು ಜಮೀನು 6.5 ಎಕರೆ ಇದೆ. 6.5 ಎಕರೆಯಲ್ಲಿ 2 ಎಕರೆ ಬರೀ ಕಬ್ಬನ್ನ ಮಾಡಿದೀವಿ, ಇನ್ನು 2 ಎಕರೆ ಕಬ್ಬಲ್ಲಿ ಮಿಶ್ರ ಬೆಳೆಯನ್ನು ಮಾಡಿದ್ದೀವಿ. ಯಾವ ರೀತಿ ಅಂತಂದರೆ, ನಾನು ಕಬ್ಬಿನ 8 ಫೂಟಿನ ಸಾಲುಗಳನ್ನು ಬಿಟ್ಟಿದ್ದೀನಿ. ಅದರ ಮಧ್ಯದಲ್ಲಿ ಈರುಳ್ಳಿಯನ್ನು ನಾಟಿ ಮಾಡಿದ್ದೀನಿ. ಮತ್ತೆ ಆ ಬೋದು 4 ಫೂಟಿನ ಅಂತರದಲ್ಲಿ ಬೋದಿನ ಮೇಲೆ ಗಜ್ಜರಿಯನ್ನು ನಾಟಿ ಮಾಡಿದ್ದೀನಿ. ಈ ಮೂರು ನನಗೆ ಯಾವ ರೀತಿ ಬರ್ತಾ ಇದೆ ಅಂದರೆ, ಮೊದಲು ನನಗೆ ಗಜ್ಜರಿ ಬರುತ್ತೆ 3 ತಿಂಗಳಿಗೆ. ಅದು ಆದಮೇಲೆ ಬೋದು ಹೊಡಿತೀವಿ ನಾವು. ಬೋದು ಹೊಡೆದಾದ್ಮೇಲೆ ಮತ್ತೆ ಈರುಳ್ಳಿ ಬರುತ್ತೆ. ಆ ಈರುಳ್ಳಿ ತಗೊಂಡು 2 ಬೋದು ಹುಡ್ಕೊಂಡು ನಾವು ಕಬ್ಬಿಗೆ ಆಗಿ ವಿಶೇಷವಾಗಿ ಅದನ್ನು ಕಬ್ಬನ್ನೇ ಬಿಟ್ಟುಬಿಡ್ತೀವಿ. ಅದು ಮತ್ತೆ ಅದರ ಏನು ವೇಸ್ಟ್ ಇರುತ್ತಲ್ಲ ಅದು ಕೂಡ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ, ಹಸಿರಲೆ ಗೊಬ್ಬರವಾಗಿ, ಈರುಳ್ಳಿ ಸೊಪ್ಪೆ ಮತ್ತು ಗಜ್ಜರಿ ಸೊಪ್ಪೆ. ಹಿಂಗಾಗಿ ಜೊತೆಗೆ ಅದಕ್ಕೆ ಏನಾಗುತ್ತೆ ಅಂದ್ರೆ, ನಾವು ಇನಿಷಿಯಲಿ ಖರ್ಚು ಮಾಡತಕ್ಕಂಥದ್ದನ್ನ ಒಂದ್ ಸ್ವಲ್ಪ ಆ ಖರ್ಚನ್ನ ಈರುಳ್ಳಿ ಮತ್ತೆ ಗಜ್ಜರಿಯಲ್ಲಿ ನಾವು ಒಂದು ಸ್ವಲ್ಪ ಖರ್ಚನ್ನ ಅರ್ಧ ಖರ್ಚನ್ನ ನಾವು ಪಡ್ಕೋಬಹುದು. ಆ ನಂತರ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ 9-10 ತಿಂಗಳಲ್ಲಿ ಒಳ್ಳೆ ಕಬ್ಬನ್ ಕೂಡ ಬರುತ್ತೆ.

ಒಳ್ಳೆ ಸಪೋರ್ಟ್ ಆಗಿದೆ ನಿಮಗೆ? ಹೌದು ಸರ್, ಒಳ್ಳೆ ಒಂದು ಸಪೋರ್ಟ್ ಆಗಿದೆ, ನನ್ನ ವಿದ್ಯಾಭ್ಯಾಸಕ್ಕೂ ಮತ್ತೆ ಕೃಷಿ ಕ್ಷೇತ್ರಕ್ಕೂ ಸಹಾಯ ಆಗಿದೆ ಸರ್. ಒಳ್ಳೆಯದು ಪಾಂಡುರಂಗ ಸದಾಶಿವ ಜನಾಪುರ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಯುವ ರೈತರಿಗೆ ತಾವು ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ತಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಯಾವ ರೀತಿ ನಾವು ಕೇವಲ ಒಂದೇ ಬೆಳೆಯ ಮೇಲೆ ಅವಲಂಬನೆ ಆಗಬಾರದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅಂದ್ರೆ ಒಂದು ಅಕಸ್ಮಾತ್ ನಷ್ಟ ಆಯ್ತಂದ್ರು ಕೂಡ ಇನ್ನೊಂದು ಬೆಳೆಯಿಂದ ನಾವು ಬದುಕುವುದಕ್ಕೆ ಸಾಧ್ಯದ ಅನ್ನುವಂತಹ ವಿಚಾರ ಹೇಳಿದ್ರಿ. ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಅಂದ್ರೆ ಅಲ್ಪಕಾಲೀನ ಬೆಳೆಗಳನ್ನು ಹಿಡ್ಕೊಂಡು ಸುದೀರ್ಘಕಾಲೀನ ಬೆಳೆಗಳನ್ನ ತಾವು ಬೆಳೆದು ಒಂದು ಮಾದರಿಯನ್ನ ನಮ್ಮ ರೈತರಿಗೆಲ್ಲ ಪರಿಚಯ ಮಾಡಿದ್ದೀರಿ. ಇಂತಹ ಒಂದು ಪಾಠದಿಂದ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಅವರ ಕೃಷಿಯೊಳಗೂ ಕೂಡ ಬದಲಾವಣೆ ತರುವುದಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಅವ್ರ ಬಾಳು ಕೂಡ ಹಸರಾಗಬಹುದು ಅನ್ನುವಂತಹ ಒಂದು ಸಂದೇಶ ಏನು ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಆತ್ಮರೆ, ಮಿಶ್ರ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರ ತಾಲೂಕು ಕುಬ್ಬಕಡಿ ಗ್ರಾಮದ ಪಾಂಡುರಂಗ ಸದಾಶಿವ ಜೈನಾಪುರ ಅವರೊಂದಿಗೆ ಮಾತುಕತೆಯನ್ನು ಇದುವರೆಗೆ ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಹೆಸರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಸ್ನೇಹಿತರೆ, ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:15:16. ಈಗ ಕೆಲವು ಜನಪದ ಗೀತೆಗಳು. ಚಂಡಮಾರುತ ಒಂದು ವಿನಾಶಕಾರಿ ಆಪತ್ತು. ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ. ಚಂಡಮಾರುತ ನಿಮ್ಮ ಮನೆ ಹಾಗೂ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಬಹುದು. ಅಕಸ್ಮಾತ್ ನೀವು ಚಂಡಮಾರುತದಲ್ಲಿ ಸಿಲುಕಿಕೊಂಡರೆ ಸಾಧಾರಣ ವಸ್ತುಗಳು ಕೂಡ ನಿಮ್ಮ ಉಪಯೋಗಕ್ಕೆ ಬಂದು ಜೀವ ರಕ್ಷಿಸುವ ಸಾಧನಗಳಾಗುತ್ತವೆ. ಎಮರ್ಜೆನ್ಸಿ ಕಿಟ್, ಫಸ್ಟ್ ಏಡ್ ಪೆಟ್ಟಿಗೆ, ಬಲವಾದ ಹಗ್ಗ, ಕೆಂಪು ಬಣ್ಣದ ಟೇಪ್, ಬ್ಯಾಟರಿಯಿಂದ ಕೆಲಸ ಮಾಡುವ ಟಾರ್ಚ್ ಹಾಗೂ ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧವಾಗಿರಿಸಿಕೊಳ್ಳಿ. ಶುದ್ಧ ಕುಡಿಯುವ ನೀರು, ಒಣಗಿದ ಆಹಾರ ಪದಾರ್ಥಗಳು, ಮೇಣದ ಬತ್ತಿ, ಬೆಂಕಿ ಪೊಟ್ಟಣ ಮತ್ತು ಸೀಮೆ ಎಣ್ಣೆ ಇವುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರ ಜೊತೆ ನಿಮ್ಮ ಅಮೂಲ್ಯವಾದ ಕಾಗದ ಪತ್ರಗಳನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಪಿಎನ್ಜಿ ತರುತ್ತಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 23 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ನೀವು ಮೀನುಗಾರರಾಗಿದ್ದಲ್ಲಿ ಚಂಡಮಾರುತದ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಹೆಚ್ಚು ಮೀನುಗಳನ್ನು ಬಲೆಗೆ ಬೀಳಿಸುವ ಉಮೇದಿನಲ್ಲಿ ನೀವು ಚಂಡಮಾರುತದ ಬಲೆಗೆ ಬೀಳಬೇಡಿ. ಈ ಕೆಲವು ಸಾಧಾರಣ ಆದರೆ ಜೀವ ರಕ್ಷಿಸುವ ಸಾಧನಗಳ ಬಗ್ಗೆ ಗಮನವಿಡಿ. ಹವಾಮಾನದ ತಾಜಾ ಸುದ್ದಿಗಾಗಿ ರೇಡಿಯೋ ಕೇಳಿ, ದೂರದರ್ಶನವನ್ನು ನೋಡಿ, ದಿನಪತ್ರಿಕೆಗಳನ್ನು ಓದಿ. ನಿಮ್ಮ ಮೊಬೈಲ್ ಫೋನ್ಗಳನ್ನು ಚಾರ್ಜ್ ಮಾಡಿ ಇಟ್ಟುಕೊಳ್ಳಿ. ಫೋನ್ನ ಬ್ಯಾಟರಿ ಉಳಿಸಿಕೊಳ್ಳಲು SMSನ ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ರೇಡಿಯೋ ಸೆಟ್ಗಳಿಗಾಗಿ ಹೆಚ್ಚುವರಿ ಬ್ಯಾಟರಿಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ದೋಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಕಟ್ಟಿಹಾಕಿ. ಚಂಡಮಾರುತದ ಸೂಚನೆ ನೀಡಿದ ಮೇಲೆ ಸಮುದ್ರಕ್ಕೆ ಇಳಿಯಬೇಡಿ. ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ವಿಜಯಪುರ. ಎಲ್ಲರಿಗೂ ನಮಸ್ಕಾರ. ನಾನು ರಾಹುಲ್ ಶಿಂದೆ, CEO ಜಿಲ್ಲಾ ಪಂಚಾಯತ್ ಬಿಜಾಪುರ. ನಾನು ಇವತ್ತು ದುಡಿಯೋಣ ಬಾ ಅಭಿಯಾನದ ಬಗ್ಗೆ ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ದುಡಿಯೋಣ ಬಾ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಪ್ರೋಗ್ರಾಮ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಕುಟುಂಬದಲ್ಲಿ 100 ದಿವಸದ ಉದ್ಯೋಗ ಕೊಡಲಿಕ್ಕೆ ಇದು ಒಂದು ಸ್ಕೀಮ್ ಆಗಿದೆ. ಇಚ್ಛೆ ಇದ್ದಲ್ಲಿ ತಾವು ನಮ್ಮ ಪಂಚಾಯತ್ ಆಫೀಸಿಗೆ ಬಂದುಬಿಟ್ಟು ಉದ್ಯೋಗ ಕಾರ್ಡ್ ಮಾಡಿಸಿದಲ್ಲಿ, ಉದ್ಯೋಗ ಫಾರ್ಮ್ ನಂಬರ್ 6 ಕೊಟ್ಟಿದ್ದಲ್ಲಿ ವಿತಿನ್ 7 ಡೇಸ್ ನಿಮಗೆ ಕೆಲಸ ಕೊಡಬೇಕಾಗಿದೆ. ಈ ಕಾನೂನು ಪ್ರಕಾರ ನಾವು 1 ಏಪ್ರಿಲ್ ಹಿಡಿದು ಈ ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಸುಮಾರು

ಬನ್ನಿ